ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರುಣ್ ನಾಯಕ್. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಅಸ್ಥಿರಂಧ್ರತೆ ಅಥವಾ ಓಸ್ಟಿಯೋಫೋರೋಸಿಸ್. ಈ ವಿಷಯವಾಗಿ ನಿಮ್ಮ ಪ್ರಶ್ನೆ ಸಂದೇಹಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ನಾಗರಾಜ್ ಉಂಚಗಿಯವರು. ಡಾಕ್ಟರ್ ನಾಗರಾಜ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು. ಕೇಳುಗರೆ, ಡಾಕ್ಟರ್ ನಾಗರಾಜ್ ಉಂಚಗಿಯವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಎಲ್ಬು ಕೀಲು ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಬೆಳಗಾವಿಯವರು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ತಮ್ಮ MBBS ಪದವಿಯನ್ನು 2013 ಪಡೆದರು. ಅದರ ಜೊತೆಗೆ ಡಿಪ್ಲೊಮಾ ಪದವಿಯನ್ನು ಎಲ್ಬು ಕೀಲು ವಿಭಾಗದಲ್ಲಿ ಪಡೆದರು. ಆನಂತರ MS ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜು ಗುಲ್ಬರ್ಗದಲ್ಲಿ 2021 ಪಡೆದರು. 2022 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಎಲ್ಬು ಕೀಲು ವಿಭಾಗಕ್ಕೆ ಸೇರಿದ ಇವರು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ವಿಷಯ ಅಸ್ಥಿರಂಧ್ರತೆ ಅಥವಾ ಓಸ್ಟಿಯೋಫೋರೋಸಿಸ್ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ಮೊದಲು ಡಾಕ್ಟರ್ ನಾಗರಾಜ್ ಅವರು ತಮಗೆ ತಿಳಿಸಿಕೊಳ್ಳಿದ್ದಾರೆ. ಡಾಕ್ಟರ್ ನಮಸ್ಕಾರ, ಶುಭ ಸಂಜೆ. ಇಂದು ನಡೆಯುವ SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಸ್ಟಿಯೋಪೋರೋಸಿಸ್ ಅಥವಾ ಅಸ್ಥಿರಂಧ್ರತೆ ಬಗ್ಗೆ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕೊಡಲಿದ್ದೇನೆ. ಮೊದಲನೇದಾಗಿ ಅಸ್ಥಿರಂಧ್ರತೆ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ಅಸ್ಥಿರಂಧ್ರತೆಯನ್ನು ಆಂಗ್ಲ ಭಾಷೆಯಲ್ಲಿ ಆಸ್ಟಿಯೋಪೋರೋಸಿಸ್ ಎಂದು ಹೇಳುತ್ತಾರೆ. ಅಸ್ಥಿರಂಧ್ರತೆಯಲ್ಲಿ ಮುಖ್ಯವಾಗಿ ಆಗುವ ಬದಲಾವಣೆ ಏನೆಂದರೆ ಮೂಳೆ ಟೊಳ್ಳಾಗುತ್ತದೆ ಅಥವಾ ಎಲುಬಿನ ಸಾಂದ್ರತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಅಸ್ಥಿರಂಧ್ರತೆಯಿಂದ ಬಳಲುವ ಜನರು ಹೆಚ್ಚಾಗಿ ಮೂಳೆ ಮುರಿತ ಮತ್ತು ಅಥವಾ ಫ್ರ್ಯಾಕ್ಚರ್ ಎಂಬ ಅಪಾಯಕ್ಕೆ ಗುರಿಯಾಗುತ್ತಾರೆ. ಭಾರತದಲ್ಲಿ 50 ಹೆಚ್ಚು ಮೇಲ್ಪಟ್ಟು ಜನರಲ್ಲಿ ಸುಮಾರು 23% ಪುರುಷರಲ್ಲಿ ಮತ್ತು 46% ಮಹಿಳೆಯರಲ್ಲಿ ಅಸ್ಥಿರಂಧ್ರತೆಯು ಕಂಡುಬರುತ್ತದೆ. ಹೆಣ್ಣು ಮಕ್ಕಳಲ್ಲಿ ಋತುಮಂದ ಅಥವಾ ಮೆನೋಪಾಸ್ ಆದ ನಂತರ ಆಗುವ ಹಾರ್ಮೋನ್ ಬದಲಾವಣೆಯಿಂದ ಎಲುಬಿನ ಸಾಂದ್ರತೆ ಬೇಗವಾಗಿ ಕ್ಷೀಣಿಸುತ್ತದೆ. ಆದ್ದರಿಂದ ಅವರು ಆಸ್ಟಿಯೋಪೋರೋಸಿಸ್ ಅಥವಾ ಅಸ್ಥಿರಂಧ್ರತೆಗೆ ಹೆಚ್ಚಾಗಿ ಗುರಿಯಾಗುತ್ತಾರೆ. ಈಗ ನಾವು ಅಸ್ಥಿರಂಧ್ರತೆಯಲ್ಲಿ ಅಸ್ಥಿರಂಧ್ರತೆಯಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ದೇಹದಲ್ಲಿ ಎಲುಬಿನ ಕೆಲಸವೇನು ಎಂದು ತಿಳಿದುಕೊಳ್ಳೋಣ. ದೇಹದ ಎಲುಬುಗಳ ಒಂದು ಪ್ರಮುಖವಾದ ಕೆಲಸವೆಂದರೆ ದೇಹದ ತೂಕವನ್ನು ಹೊತ್ತುಕೊಳ್ಳುವುದು ಮತ್ತು ದೇಹಕ್ಕೆ ಬೇಕಾದ ಸ್ಥಿರತೆ ಮತ್ತು ಗಟ್ಟಿತನವನ್ನು ಕೊಡುವುದು. ನಾವೆಲ್ಲರೂ ಬಾಲ್ಯದಿಂದ ಎಲುಬಿನ ಸಾಂದ್ರತೆಯನ್ನು 30-35 ವರ್ಷದವರೆಗೂ ಹೆಚ್ಚಿಸುತ್ತಾ ಹೋಗುತ್ತೇವೆ. 35 ವಯಸ್ಸಿನ ನಂತರ ಪ್ರಾಕೃತಿಕವಾಗಿ ಎಲುಬಿನ ಸಾಂದ್ರತೆ ನಿಧಾನವಾಗಿ ಕ್ಷೀಣಿಸುತ್ತಾ ಬರುತ್ತದೆ. ಆದ್ದರಿಂದ ಸಣ್ಣ ವಯಸ್ಸಿನಲ್ಲಿ ಆದಷ್ಟು ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸಿಕೊಳ್ಳುವ ಏನು ಉಪಾಯ? ಒಂದು, ಪೌಷ್ಟಿಕವಾದ ಆಹಾರವನ್ನು ಸೇವಿಸಬೇಕು. ಎರಡನೆಯದು, ಆಟ ಮತ್ತು ಓಟಗಳಲ್ಲಿ ಆಸಕ್ತಿ ಮತ್ತು ಶ್ರಮವನ್ನು ವಹಿಸಬೇಕು. ಅಸ್ಥಿರಂಧ್ರತೆಯಿಂದ ಆಗುವ ಏಕೈಕ ಮುಖ್ಯ ದುಷ್ಪರಿಣಾಮ ಏನೆಂದರೆ ಅದರಿಂದ ಆಗುವ ಮೂಳೆ ಮುರಿತ ಅಥವಾ ಫ್ರ್ಯಾಕ್ಚರ್. ಇದು ಮುಖ್ಯವಾಗಿ ಮುಂಗೈ, ಸೊಂಟ ಮತ್ತು ಬೆನ್ನೆಲುಬಿನಲ್ಲಿ ಆಗುತ್ತದೆ. ಅಸ್ಥಿರಂಧ್ರದಿಂದ ಆಗುವ ಫ್ರ್ಯಾಕ್ಚರ್ಗಳನ್ನು ಫ್ರ್ಯಾಜಿಲಿಟಿ ಫ್ರ್ಯಾಕ್ಚರ್ ಅಥವಾ ಇನ್ಸಫಿಷಿಯನ್ಸಿ ಫ್ರ್ಯಾಕ್ಚರ್ ಎಂದು ಕರೆಯುತ್ತೇವೆ. ಫ್ರ್ಯಾಜಿಲಿಟಿ ಫ್ರ್ಯಾಕ್ಚರ್ ಅರ್ಥ ಸೂಕ್ಷ್ಮ ಅಥವಾ ನಾಜುಕು. ಸಾಮಾನ್ಯವಾಗಿ ಎಲುಬು ಬೇಗನೆ ಸಣ್ಣ ಪುಟ್ಟ ಅಥವಾ ಸಣ್ಣ ಏಳುಬೀಳುಗಳಿಂದ ಮುರಿಯುವುದಿಲ್ಲ. ಎಲುಬು ಮುರಿಯಬೇಕೆಂದರೆ ಪೆಟ್ಟು ಜೋರಾಗಿ ಬೀಳಬೇಕು. ಆದರೆ ಅಸ್ಥಿರಂಧ್ರತೆಯಲ್ಲಿ ಅದಾಗಲೇ ಎಲುಬು ತನ್ನ ಸಾಂದ್ರತೆಯನ್ನು ಕಳೆದುಕೊಂಡಿದ್ದರಿಂದ ಮತ್ತು ಟೊಳ್ಳಾಗಿರುವುದರಿಂದ ಮತ್ತು ಸಣ್ಣ ಪುಟ್ಟ ಏಟು ಮತ್ತು ಬೀಳುಗಳಿಂದ ಮಾತ್ರ ಫ್ರ್ಯಾಕ್ಚರ್ ಆಗಿಬಿಡುತ್ತದೆ. ಬಹಳಷ್ಟು ಸಲ ಈ ಥರ ಮೂಳೆ ಮುರಿತ ಅಥವಾ ಫ್ರ್ಯಾಕ್ಚರ್ ಆದ ಮೇಲೆಯೇ ಅಸ್ಥಿರಂಧ್ರದ ಪತ್ತೆ ಆಗುತ್ತದೆ ಅಥವಾ ಡಯಾಗ್ನೋಸಿಸ್ ಆಗುತ್ತದೆ. ಸೊ ಈಗ ನಾವು ಅಸ್ಥಿರಂಧ್ರತೆ ಕಾಯಿಲೆಗೆ ಕಾರಣಗಳು ಏನು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ವಯಸ್ಸಿನ ಅನುಗುಣವಾಗಿ ಎಲುಬಿನ ಸಾಂದ್ರತೆ ಕಡಿಮೆ ಆಗುತ್ತಾ ಬರುತ್ತದೆ. ಆದರೆ ಇದು ಒಂದು ನಾರ್ಮಲ್ ಏಜಿಂಗ್ ಪ್ರೋಸೆಸ್. ಆದರೆ ಕೆಲವು ವ್ಯಕ್ತಿಗಳಲ್ಲಿ ಇದು ಅತಿಯಾಗಿ ಆಗಿಬಿಡುತ್ತದೆ ಹಾಗೂ ಅವರು ಎಲುಬು ತುಂಬ ದುರ್ಬಲವಾಗಿರುತ್ತವೆ. 35 ವಯಸ್ಸಿನ ನಂತರ ನಾವು ನಮ್ಮ ಎಲುಬಿನ ಸಾಂದ್ರತೆ ಕಳೆದುಕೊಳ್ಳುತ್ತಾ ಹೋಗುತ್ತವೆ. ಇದು ಎಷ್ಟು ಬೇಗ ಆಗುವುದೋ ಅದು ಆ ವ್ಯಕ್ತಿಯ ಆರೋಗ್ಯ ಪ್ರಕೃತಿಯ ಮೇಲೆ ನಿರ್ಧಾರಿತವಾಗಿರುತ್ತದೆ. ಹೆಂಗಸರಲ್ಲಿ ಮೆನೋಪಾಸ್ ಅಥವಾ ಋತು ಬಂದ ನಂತರ ಆಗುವ ಹಾರ್ಮೋನ್ಗಳ ಬದಲಾವಣೆಯಿಂದ ತ್ವರಿತ ಎಲುಬಿನ ಸಾಂದ್ರತೆ ಕ್ಷೀಣಿಸುತ್ತದೆ. ಆದ್ದರಿಂದ ಅವರು ಫ್ರ್ಯಾಕ್ಚರ್ ಆಗುವ ಸಂಭಾವನೆ ಹೆಚ್ಚಾಗಿರುತ್ತದೆ. ಓಕೆ, 4th ಕ್ಯಾಲ್ಶಿಯಂ ಮತ್ತು ವಿಟಾಮಿನ್ ಡಿ ಮುಕ್ತವಾದ ಆಹಾರ ಅಥವಾ ಅರ್ಥಾತ್ ಅಪೌಷ್ಟಿಕ ಆಹಾರ ಸೇವನೆಯಿಂದ ಕೂಡ ಎಲುಬುಗಳು ತಮ್ಮ ಸಾಂದ್ರತೆಯನ್ನು ಕಳೆದುಕೊಂಡು ಅವು ದುರ್ಬಲವಾಗುತ್ತವೆ. ಮತ್ತು ಇನ್ನು ಬೇರೆ ಬೇರೆ ಕಾಯಿಲೆಗಳಲ್ಲಿ ಉಪಯೋಗವಾಗುವ ಸ್ಟೀರಾಯ್ಡ್ ಎಂಬ ಔಷಧವನ್ನು ದೀರ್ಘಕಾಲದವರೆಗೆ ತೆಗೆದುಕೊಂಡಲ್ಲಿ ಅದು ಎಲುಬಿನ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಳೆ ಮುರಿತಕ್ಕೆ ದಾರಿ ಮಾಡಿಕೊಡುತ್ತದೆ. ಇದು ಕೇವಲ ಸ್ಟೀರಾಯ್ಡಿಂದ ಮಾತ್ರವಲ್ಲ, ಇನ್ನೂ ಅನೇಕ ಔಷಧಿಗಳು ದೀರ್ಘಕಾಲದವರೆಗೆ ಸೇವನೆ ಮಾಡಿದರೆ ಅದು ಅಸ್ಥಿರಂಧ್ರತೆಗೆ ಕಾರಣವಾಗುತ್ತದೆ. ಮತ್ತು ದುಶ್ಚಟಗಳಾದ ತಂಬಾಕು ಸೇವನೆ ಮತ್ತು ಮದ್ಯಪಾನ ದೀರ್ಘಕಾಲ ಸೇವನೆಯಿಂದ ಎಲುಬಿನ ಸಾಂದ್ರತೆ ಕಡಿಮೆ ಆಗುತ್ತದೆ ಮತ್ತು ಮೂಳೆ ಮುರಿತಕ್ಕೆ ಕಾರಣವಾಗುತ್ತದೆ. ಈಗ ನಾವು ಅಸ್ಥಿರಂಧ್ರತೆಯ ವೈದ್ಯಕೀಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲುಬಿನ ಫ್ರ್ಯಾಕ್ಚರ್ ಆದ ನಂತರವೇ ಅಸ್ಥಿರಂಧ್ರತೆಯ ಬಗ್ಗೆ ತಿಳಿಯುತ್ತದೆ. ಆದರೆ ಇನ್ನೂ ಕೆಲವು ಸೂಕ್ಷ್ಮ ಲಕ್ಷಣಗಳು ಉಂಟು. ಅವುಗಳೇನೆಂದರೆ, ವಯಸ್ಸಾದವರಲ್ಲಿ ಪದೇ ಪದೇ ಬರುವ ಬೆನ್ನು ನೋವು, ಮೈಕೈ ನೋವು ಮತ್ತು ಅವರ ಎತ್ತರ ಕಡಿಮೆಯಾಗುವುದು ಮತ್ತು ಬೆನ್ನು ಬಾಗಿಸಿ ನಡೆಯುವುದು, ಇವೆಲ್ಲ ಅಸ್ಥಿರಂಧ್ರದ ಲಕ್ಷಣಗಳು. ಈಗ ನಾವು ಈ ಕಾಯಿಲೆಯನ್ನು, ಅಂದರೆ ಅಸ್ಥಿರಂಧ್ರತೆಯ ಕಾಯಿಲೆಯನ್ನು ಹೇಗೆ ನಿರ್ವಹಣೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ನೀವು ನಿಮ್ಮ ವೈದ್ಯರೊಂದಿಗೆ ಇದರ ಕುರಿತು ಮಾತಾಡಬೇಕು ಮತ್ತು ಅವರೊಂದಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಸಮಾಲೋಚಿಸಬೇಕು. 2nd ಎಲುಬಿನ ಸಾಂದ್ರತೆಯನ್ನು ತಿಳಿದುಕೊಳ್ಳಲು ಕೆಲವು ತಪಾಸಣೆಗಳುಂಟು. ಅವುಗಳೇನೆಂದರೆ ಡೆಕ್ಸಾ ಸ್ಕ್ಯಾನ್, ಅಂದರೆ ಇದರ ಫುಲ್ ಫಾರ್ಮ್ ಉಂಟು ಡ್ಯುಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಬಿಮೆಟ್ರಿ, ಇದರಿಂದ ಎಲುಬಿನ ಸಾಂದ್ರತೆಯನ್ನು ತಿಳಿದುಕೊಳ್ಳಬಹುದು. 2nd ನಮ್ಮ ರಕ್ತದಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಾಮಿನ್ ಡಿ ಪ್ರಮಾಣವನ್ನು ನೋಡುವುದು. ಮತ್ತು 3nd ಹಾರ್ಮೋನ್ಗಳ ಏರುಪೇರುಗಳ ಸಂಶಯವಿದ್ದಲ್ಲಿ ಅದರ ತಪಾಸಣೆಯನ್ನು ಮಾಡಿಸಬೇಕು. ಮತ್ತು ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸಲು ಕೆಲವು ಔಷಧಗಳುಂಟು. ಅವು ಯಾವ್ಯಾವು ಅಂದರೆ, ಮೊದಲನೇದಾಗಿ ಬಿಸ್ಫಾಸ್ಫನೇಟ್ಸ್, ಇದು ಎಲುಬಿನ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಮತ್ತು 2nd ಹಾರ್ಮೋನ್ ಸಪ್ಲಿಮೆಂಟೇಷನ್. ಮತ್ತು 3nd ಟೆರಿಪ್ಯಾರಟೈಡ್. ಮತ್ತು 4th ಕ್ಯಾಲ್ಶಿಯಂ ಮತ್ತು ವಿಟಾಮಿನ್ ಡಿ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು. ಅಸ್ಥಿರಂಧ್ರತೆಯಿಂದ ಫ್ರ್ಯಾಕ್ಚರ್ ಆಗುವ ಮೊದಲೇ ಅಸ್ಥಿರಂಧ್ರತೆಯಿಂದ ಫ್ರ್ಯಾಕ್ಚರ್ ಆದವರಿಗೆ ಮೊದಲು ಫ್ರ್ಯಾಕ್ಚರ್ನ ಚಿಕಿತ್ಸೆ ನೀಡಿ ನಂತರ ಅಸ್ಥಿರಂಧ್ರತೆಯ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಈಗ ನಾವು ಅಸ್ಥಿರಂಧ್ರತೆಯು ನಮ್ಮಲ್ಲಿ ಮೂಳೆ ಮುರಿತ ಅಥವಾ ಇನ್ನೇನಾದರೂ ಅವಘಡ ಮಾಡುವ ಮುಂಚೆ ಹೇಗೆ ನಾವು ಅದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು, ಇದರ ಬಗ್ಗೆ ಗಮನಹರಿಸೋಣ. ಇದನ್ನು ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಇದಕ್ಕೆ ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳುತ್ತಾರೆ. ಮೊದಲನೇದಾಗಿ ಇದರ ಬಗ್ಗೆ ಜಾಗೃತರಾಗಿರಬೇಕು, ಅಂದರೆ ಅಸ್ಥಿರಂಧ್ರತೆ ಎಂದರೆ ಏನಂದರೂ ನಿಮಗೆ ತಿಳಿದಿರಬೇಕು ಮತ್ತು ಬೇರೆಯವರಲ್ಲೂ ಅರಿವನ್ನು ಮೂಡಿಸಬೇಕು. ಎರಡನೇದಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ. ಈಗ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಮಾಡಬೇಕು? ದೈಹಿಕವಾಗಿ ಚಟುವಟಿಕೆಯಿಂದ ಇರಬೇಕು. ಇದರಲ್ಲಿ ಮುಖ್ಯವಾಗಿ ರನ್ನಿಂಗ್, ವಾಕಿಂಗ್, ಸೈಕ್ಲಿಂಗ್, ಯೋಗ ಮತ್ತು ವಯಸ್ಸಿನ ಪ್ರಕಾರ ವೇಟ್ ಲಿಫ್ಟಿಂಗ್ ಎಕ್ಸಸೈಸ್ ಮಾಡಿಸಬೇಕು ಮತ್ತು ದಿನಕ್ಕೆ ಕನಿಷ್ಠ 30 ನಿಮಿಷವಾದರೂ ಲಘು ವ್ಯಾಯಾಮಗಳನ್ನು ಮಾಡಬೇಕು. ಮತ್ತು ಎರಡನೇದಾಗಿ ನಮ್ಮನ್ನು ನಾವು ಸೂರ್ಯಕಿರಣಗಳಿಗೆ ಒಡ್ಡಿಕೊಳ್ಳಬೇಕು. ಸೂರ್ಯಕಿರಣಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದರಿಂದ ನಮ್ಮ ದೇಹದಲ್ಲಿ ವಿಟಾಮಿನ್ ಡಿ ಉತ್ಪಾದನೆ ಆಗುತ್ತದೆ ಮತ್ತು ವಿಟಾಮಿನ್ ಡಿ ಬೆಲುವಿನ ಸಾಂದ್ರತೆಯನ್ನು ಹೆಚ್ಚಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಮತ್ತು ಮೂರನೇದಾಗಿ ವಿಟಾಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಯುಕ್ತವಾದ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಮತ್ತು ಇದನ್ನು ಸಣ್ಣ ವಯಸ್ಸಿನಿಂದಲೇ ನಮ್ಮ ಡೈಲಿ ಹ್ಯಾಬಿಟ್ಸ್ನಲ್ಲಿ ಅಳವಡಿಸಿಕೊಳ್ಳಬೇಕು. ಇವು ಯಾವುವು ಅಂದರೆ ವಿಟಾಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಯುಕ್ತ ಆಹಾರಗಳ ಬಗ್ಗೆ ಹೇಳುತ್ತಿದ್ದೇನೆ. ಇದು ಹಾಲು, ಮೊಸರು, ಬೆಣ್ಣೆ, ಹಸಿರು ತರಕಾರಿಗಳು, ಮೊಟ್ಟೆ, ಮೀನು, ಇವೆಲ್ಲ ಕ್ಯಾಲ್ಶಿಯಂನಲ್ಲಿ ರಾಗಿ, ಇವೆಲ್ಲ ಕ್ಯಾಲ್ಶಿಯಂ ಮತ್ತು ವಿಟಾಮಿನ್ ಡಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಇದರಲ್ಲಿ ಕಂಡುಬರುತ್ತದೆ. ಮತ್ತು ಈಗ ನಾವು ಇದರ ಬಗ್ಗೆ ಮಾತಾಡೋಣ. ಪ್ರಿವೆನ್ಷನ್ ಬಗ್ಗೆ ಮಾತಾಡುತ್ತಿದ್ವಿ, ಈಗ ಪ್ರಿವೆನ್ಷನಲ್ಲಿ ವಯಸ್ಸಾದವರಲ್ಲಿ ಮೇನ್ ಏನಾಗುತ್ತದೆ ಅಂದರೆ ಸಾಂದ್ರತೆ ಕಡಿಮೆಯಾಗಿ ಅವರು ಸ್ವಲ್ಪವೂ ಪೆಟ್ಟಾದರೆ ಅವರು ಮೂಳೆಗಳು ಲಘು ಬೀಳುತ್ತವೆ. ಆದರೆ ನಾವು ಪ್ರೈಮರಿ ಪ್ರಿವೆನ್ಷನ್ ಅಂದರೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಅವುಗಳ ಸಂಭವಿಸುವುದಕ್ಕಿಂತ ಮುಂಚೆಯೇ ನಾವು ಕಾರ್ಯಗತವಾಗುವುದು. ಆ ರೀತಿ ಕಾರ್ಯಗತವಾಗುವುದು ಅಂದರೆ ನಾವು ವಯಸ್ಸಾದವರಲ್ಲಿ ಅವರು ಬೀಳದಂತೆ ಎಚ್ಚರ ವಹಿಸಬೇಕು. ಇದು ಮೊದಲನೇದೇ ಸಂಗತಿ. ಕೆಲವು ವಯಸ್ಸಾದವರಲ್ಲಿ ಕಣ್ಣಿನ ಪೊರೆ, ಕಿವುಡುತನ, ಜೋಲು ಹೋಗುವುದು ಇವುಗಳಿಂದ ಅವರು ಬೀಳುವ ಚಾನ್ಸ್ ಹೆಚ್ಚಾಗಿರುತ್ತದೆ. ಮೊದಲು ಇವುಗಳ ಚಿಕಿತ್ಸೆ ಮಾಡಿಸಬೇಕು ಮತ್ತು ಬೀಳುವ ಅಪಾಯವನ್ನು ತಪ್ಪಿಸಬೇಕು. ವಯಸ್ಸಾದವರಿಗೆ ಹಾಕಿಕೊಳ್ಳಲು ಒಳ್ಳೆಯ ಚಪ್ಪಲಿ, ಕನ್ನಡಕ, ಬೆಳಕು, ಬೇಕಾದರೆ ವಾಕಿಂಗ್ ಸ್ಟಿಕ್ ಅಥವಾ ವಾಕರ್ ಸಪೋರ್ಟ್ ಮತ್ತು ಬಾತ್ರೂಮಿನಲ್ಲಿ ಅಥವಾ ಮನೆಯಲ್ಲಿ ಬೀಳದ ಹಾಗೆ ಜಾಗೃತೆ ವಹಿಸಬೇಕು. ಈ ಮೂಲಕ ನಾನು ನಿಮಗೆ ಅಸ್ಥಿರಂಧ್ರತೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ನಿಮಗೆ ಏನಾದರೂ ಪ್ರಶ್ನೆ ಅಥವಾ ಸಂಶಯವಿದ್ದರೆ ನೀವು ದಯಮಾಡಿ ನನಗೆ ಫೋನ್ ಮುಖಾಂತರ ಕೇಳಬಹುದು. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್. ಇನ್ನು ಕೇಳಿದರೆ ನೀವು ಪ್ರಶ್ನೆಗಳನ್ನು ಕೇಳಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಒಂದ್ಸಾರಿ ಹೇಳಿಬಿಡ್ತೀನಿ. 244-1414, 244-1415 ಮತ್ತು 244-3416. ಧಾರವಾಡದ STD ಕೋಡ್ 0836. ನೀವು ನಿಮ್ಮ ಕರೆಗಳನ್ನು ಮಾಡಿ ವೈದ್ಯರನ್ನು ಪ್ರಶ್ನೆಗಳಿಗೆ ಆಹ್ವಾನಿಸ್ಬೋದು. STM ಆರೋಗ್ಯ ಸಂವಾದ. ಹಲೋ. ಹಲೋ. ಹಾಂ ಹೇಳಿ, ಯಾರು ಮಾತಾಡೋದು? ನಾವು ಅತ್ತಿತ್ತಲ ಸುತ್ತಿಂದ ಗಣಪತಿ ಉಮ್ಮಾಡ ಮಾತಾಡ್ತಾರೆ. ಗಣಪತಿ ಅವರೇ, ನಿಮ್ಮ ಪ್ರಶ್ನೆ ಏನು? ಈಗ ನಡ ಅದನ್ನು ಸರ್ ಸರ್ ಅದಕ್ಕೆ ಏನು ಮಾಡ್ಬೇಕ್ರಿ? ನಡ ಅನ್ವಯಿಸ್ತದಂತವರಿಗೆ. ಹಲೋ. ಓಕೆ ಗಣಪತಿ ಅವರೇ, ನಾನು ಡಾಕ್ಟರ್ ನಾಗರಾಜ್ ಮಾತಾಡ್ತಿರೋದು. ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹಲೋ. ಹಲೋ, ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ನಿಮಗೆ ನನ್ನ ಧ್ವನಿ ಕೇಳ್ತಿದ್ಯಾ ಗಣಪತಿ ಅವರೇ? ನಮಸ್ಕಾರ ಸರ್. ನಮಸ್ಕಾರ ಗಣಪತಿ ಅವರ. ಹಲೋ. ಹೇಳಿ, ನಿಮಗೆ ಏನು ತೊಂದರೆ ಇದೆ, ಏನು ಕೇಳೋದಿದೆ? ನಡ ಅದನ್ನು ಸರ್ ಸರ್ ಅದಕ್ಕೆ ಏನು ಮಾಡ್ಬೇಕ್ರಿ? ಅದಕ್ಕೆ ನಡ ಸೊಂಟ ಇದು ಮೊಳಕಾಲದ್ರಿ. ಹೌದ್ರಿ, ಇದು ಏನು ಪೆಟ್ಟು ಬಿದ್ದಿತ್ತೇನ್ರಿ? ಏನು ಪೆಟ್ಟು ಬೀಳಲಾರ್ದೇನೆ ನೋವು ಸ್ಟಾರ್ಟ್ ಆಗಿದೆ? ಪೆಟ್ ಏನಾದ್ರು ಬಿದ್ದಿತ್ತ? ಏನಾದ್ರು ಏನಲ್ಲ, ಬಾರ ಏನಾದ್ರು ನೆಗ್ವಿದ್ರ ನೀವು ಯಾವಾಗಾದ್ರೂ ಸನಿಹದ್ರಲ್ಲಿ? ಹೂನ್ರಿ, ಗೊತ್ತಾಯ್ತ್ರಿ ನಿಮ್ಗೆ ಇದು ನೋವು. ನೋವು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅದು ತಿಳಿಸ್ರಿ ನಿಮ್ಗೆ. ಹೌದ್ರಿ. ಓಕೆ ಓಕೆ ಆಯ್ತು. ಇದು ನಡ ನೋವು ಒಂದು, ಅದನ್ನ ಇವ್ಯಾಲ್ಯುವೇಟ್ ಮಾಡ್ಬೇಕು. ಓಕೆ, ಮೊದಲು ಅದನ್ನು. ಹಲೋ, ಕೇಳ್ತಾ ಇದೆ ನನ್ನ ಧ್ವನಿ ನಿಮಗೆ? ಹಲೋ. ಹಲೋ ರೀ. ಹಾಂ, ಅದೇ ನಿಮ್ಮ ನನಗೆ ನಿಮ್ಮ ಧ್ವನಿ ಕೇಳ್ತಿದೆಯಾ ನಿಮಗೆ? ಹೌದ್ರಿ, ಸ್ವಲ್ಪ ಸ್ವಲ್ಪ ಕೇಳ್ತಿದ್ಯಾ ಈಗ? ಹೌದ್ರಿ, ಅದು ಒಂದ್ಸತಿ ನಿಮ್ಮನ್ನ ಡೈರೆಕ್ಟ್ ಆಗಿ ಪರೀಕ್ಷೆ ಮಾಡಬೇಕು. ಹಾಗೆ ಒಂದ್ಸತಿ ನಿಮ್ಮನ್ನ ಎಲ್ಲ ಎಕ್ಸಾಮಿನ್ ಮಾಡಿ ವೈದ್ಯಕೀಯವಾಗಿ ಪರೀಕ್ಷೆ ಮಾಡಿ ನೋಡಿದಾಗ ನಾವು ಖಂಡಿತವಾಗಿ ಹೇಳ್ಬೋದು ಇದು ಬೆನ್ನು ಇದೇ ಕಾಯಿಲೆಯಿಂದ ಆಗ್ತಾ ಇದೆ, ಇದೇ ತೊಂದರೆಯಿಂದ ಆಗ್ತಾ ಇದೆ ಅಂತ. ಬರ್ರಿ ಎಸ್ ಡಿ ಎಂ ಬರ್ರಿ, ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ಖಂಡಿತ ಬರ್ರಿ. ಓಕೆ, 9-5 ಗಂಟೆ ಓ ಪಿ ಡಿ ಓಪನ್ ಇರುತ್ತೆ ಪ್ರತಿದಿನ. ಓಕೆ. ಹಲೋ, ಹಲೋ, ಹಾ ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ಹಲೋ, ಹಲೋ, ಹಲೋ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ನಾವು ಬೆಳಗಾವಿ ಇಲ್ಲಿ ಗೋಕಾಕ್ ತಾಲೂಕು ಸಾಯಿ ಮುಲ್ಲಾ ಸರ್. ಹಾ ಕೇಳಿ, ನಿಮ್ಮ ಪ್ರಶ್ನೆ ಏನು? ನಮ್ಮ ತಂಗಿದು ಬೆನ್ನು ನುಗ್ಗು ಸಿಕ್ ಸರ್. ಹ್ಮ್, ಅದು ಯಾರು ನುಗ್ಗಿಸ್ತೀವಿ ಅಂತ ಸರ್? ಡಾಕ್ಟರ್ ಮಾತಾಡ್ತಾರೆ. ಹಾ ಹೇಳಿ. ಓಕೆ, ನಮಸ್ಕಾರ. ಹಾ ಹೇಳಿ ಸರ್. ಹಾ ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್. ಅದೇ ಅದು ಏನು ನಿಮ್ಮ ತಂಗಿ ಬೆನ್ನು ನುಗ್ಗಿಸ್ತಿದ್ಯಾ? ಅವರ ವಯಸ್ಸು ಎಷ್ಟು ಅವ್ರದ್ದು? 25. ಓಕೆ, ಅವ್ರಿಗೆ ಏನಾದರೂ ಪೆಟ್ ಏನಾದರೂ ಬಿದ್ದಿತ್ತಾ ಬೆನ್ನಿಗೆ? ಪೆಟ್ ಏನಿಲ್ಲ ಸರ್, ಅವರು ಮಣ್ಕಾಲು ನುಗ್ಸ್ತಾವೆ, ಬೆನ್ನು ನುಗ್ಸ್ತಾರೆ. ಹೌದಾ? ಓಕೆ ಓಕೆ. ಅದು ಹೊಡಿಸ್ತೀಕ ಅಂತ. ಓಕೆ, ಇದು ಎಷ್ಟು ದಿನದಿಂದ ಇದೆ ನೋವು ಇದು, ಬೆನ್ನು ಮತ್ತೆ ಮಣ್ಕಾಲು? ಈಗ 3-4 ವರ್ಷ ಆಯ್ತು ಸರ್. ಓಕೆ, ಅವರಿಗೆ ಬೇರೆ ಏನಾದರೂ ತೊಂದರೆ ಇದೆಯಾ ಆರೋಗ್ಯದಲ್ಲಿ? ಇನ್ನು ಬರೇ ಇದೆ ಬೆನ್ನು ಮತ್ತೆ ಮಣ್ಕಾಲು ಮಾತ್ರ ಇದೆಯಾ? ಹಾ, ಬೆನ್ನು ಭಾಳ ಇದೆ ಸರ್ ಅವ್ರದ್ದು. ಹೌದು, ಅದು ನೋಡಿ, ಬೆನ್ನು ಬಗ್ಗೆ ಒಂದು ತುಂಬ ಕಾರಣಗಳಿರುತ್ತೆ ಬೆನ್ನುವಿಗೆ. ಓಕೆ, ಅಸ್ಥಿರಂಧ್ರತೆ ಅಷ್ಟೇ ಅಲ್ವಾ, ಬೇರೆ ನರದ ತೊಂದರೆ, ಡಿಸ್ಕ್ ಪ್ರಾಬ್ಲಮ್, ಆ ಸಣ್ಣ ವಯಸ್ಸಿನಲ್ಲಿ ಆಗಬೇಕಂದ್ರೆ ತುಂಬ ಕಾರಣಗಳಿರ್ತವೆ. ಓಕೆ, ಅವ್ರನ್ನ ಒಂದ್ಸತಿ ನೀವು ಎಸ್ ಡಿ ಎಂ ಕರ್ಕೊಂಬಂದ್ರೆ ನಾವು ಚೆನ್ನಾಗಿ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರಿಗೆ ಏನೇನು ಬೇಕು ಎಕ್ಸ್ರೇ ತಪಾಸ್ ಮಾಡಿಸಿ ಕರೆಕ್ಟಾಗಿ ಹೇಳ್ಬೋದು ಏನು ಮಾಡ್ಬೋದು ಅಂತ. ಓಕೆ, ಹೌದಾ? ಅದನ್ನು ಎಲ್ಲ ರಿಪೋರ್ಟ್ಸ್ ತೊಗೊಂಡು ನೀವು ಎಸ್ ಡಿ ಎಂಗೆ ಬರ್ರಿ. ಓಕೆ, ನಾವು ಎಲ್ಲ ದಿನ ಇರ್ತೇವೆ. ಓಕೆ, ನೀವು ಯಾವ ದಿನ ಬಂದರೂ ನಾವು ನೋಡ್ತೀವಿ. ಓಕೆ, ಹೆಚ್ಚು ಬೇಕಾದ ಕ್ಯಾಲ್ಸಿಯಂ ಹೆಚ್ಚಾಗಬೇಕಂದ್ರೆ ಕ್ಯಾಲ್ಸಿಯಂ ಯುಕ್ತವಾದ ಆಹಾರಗಳನ್ನು ತಿನ್ನಬೇಕು. ಓಕೆ, ಅದರಲ್ಲಿ ಮೊಟ್ಟೆ, ಹಾಲು, ಮೊಸರು, ಓಕೆ, ಮತ್ತು ಇವೆಲ್ಲ ತರಕಾರಿ ಪದಾರ್ಥಗಳು, ರಾಗಿ, ಚಿಕ್ಕು, ಇವೆಲ್ಲ ತಿಂದರೆ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು. ಎಸ್ ಡಿ ಎಂ ಆರೋಗ್ಯ ಸಂವಾದ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಯಾರು ಮಾತಾಡೋದು? ಹಲೋ, ಹಲೋ, ಹಲೋ, ಹಲೋ, ಗುಡ್ ಈವ್ನಿಂಗ್ ಸರ್. ಹಾ ಗುಡ್ ಈವ್ನಿಂಗ್. ಹಲೋ, ಹಾ ಹೇಳಿ. ಹಲೋ, ಹಾ ಕೇಳ್ತಾ ಇದೆ, ಹೇಳಿ ಸರ್. ಹಾ ಹಲೋ, ಗುಡ್ ಈವ್ನಿಂಗ್, ಈಗ ಕೇಳ್ತಿದ್ಯಾ ನನ್ನ ಧ್ವನಿ? ಕೇಳ್ತಿದ್ಯಾ ನಿಮಗೆ? ಹಾ ಕೇಳ್ತಿದೆ ಸರ್. ಹಾ, ನಾನು ಡಾಕ್ಟರ್ ನಾಗರಾಜ್ ಮಾತಾಡ್ತಿರೋದು, ಹೇಳಿ. ಅದೇ ಸರ್, ಸ್ವಲ್ಪ ನಮಗೆ ಈ 2 ತಿಂಗಳಾಯ್ತು ರೀ. ಹ್ಞೂ ರೀ. ಎಡಗೈ ಸ್ವಲ್ಪ ಭಾಳ ಭಾರ ಅನಿಸ್ತದೆ ರೀ, ಕೈ ಎಡಗೈ ಒಂದೇ. ಹ್ಞೂ ರೀ. ಓಕೆ, ತುಂಬ ಭಾರ ಅನಿಸ್ತದೆ, ಶುಗರ್ ಬಿ ಪಿ ಇದೆ. ಓಕೆ, ಅದು ಏನು ಯಾಕೆ ಹಂಗೆ ಆಗ್ತದೆ ಗೊತ್ತಾಗ್ತದೆ, ದಯವಿಟ್ಟು ತಿಳಿಸ್ರಿ. ಶುಗರ್ ಎಷ್ಟು ವರ್ಷದಿಂದ ಇದೆ ನಿಮಗೆ? 5 ವರ್ಷದಿಂದ ಇದೆ. ಓಕೆ, ಶುಗರ್ ಇದ್ದವರಲ್ಲಿ ಭುಜದ ತೊಂದರೆ ಸಾಮಾನ್ಯ. ಓಕೆ, ಪೂರಾ ಕೈನೇ ಸಾಮಾನ್ಯ, ಅದು ಭುಜದಿಂದ ಸ್ಟಾರ್ಟ್ ಆಗಿ ಇಡೀ ಕೈಗೆ ಬರುತ್ತೆ. ಓಕೆ, ಸೊ ನೀವು ಒಂದ್ಸತಿ ಬಂದು ತಪಾಸ್ ಮಾಡಿಕೊಂಡು ತೋರಿಸ್ಕೊಂಡು ಹೋಗಬೇಕು, ಅವಾಗ ನಾನು ನಿಮಗೆ ಪೂರಾ ಟ್ರೀಟ್ಮೆಂಟ್ ಹೇಳ್ಬೋದು ಮತ್ತು ನಿಮಗೆ ಗುಳಿಗೆಗಳನ್ನು ಬರೆದು ಕೊಡ್ಬೋದು. ಓಕೆ, ಎಸ್ ಡಿ ಎಂ ಬರ್ರಿ. ಓಕೆ, ಆಯ್ತು ರೀ, ಥ್ಯಾಂಕ್ ಯು. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಲೋ, ಯಾರು ಮಾತಾಡೋದು? ಹಲೋ, ಹಲೋ, ಹಲೋ, ಹಲೋ, ಹಲೋ ರೀ. ಹಾ ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟೆ ಮಾತಾಡೋದು ರೀ. ಕೇಳ್ರಿ, ನಿಮ್ಮ ಪ್ರಶ್ನೆ ಏನು? ನಮಗೆ ನಡೀತ್ ನಾವು ಬರೀ ಮೊಳಕಾಲ ಕಟ್ ಕಟ್ ಮಾಡ್ತಾವ್ರಿ, ಮತ್ತೆ ಮೊಳಕಾಲು ನೋವು ಐತೆ ರೀ. ಹ್ಞೂ ಹ್ಞೂ ರೀ, ನಮಗೀಗ 63 ಏಜ್ ರೀ. ಮತ್ತು ನಾವು ವಯಸ್ಸಿನಾಗ ಶಾರೀರಿಕ ಶಿಕ್ಷಣ ಕಲ್ತಿದ್ವಿ ರೀ. ಹ್ಞೂ, ಈಗ ಮೊಳಕಾಲ ನೋವು ಬಿಡಿದಾವ್ರಿ. ಹಾಂ, ಡಾಕ್ಟರ್ ಹೇಳ್ತಾರೆ ನಿಮಗೆ. ಹೌದಾ, ನಮಸ್ಕಾರ, ಇಲ್ಲ ಡಾಕ್ಟರ್ ನಾಗರಾಜ್ ಮಾತಾಡ್ತಿರೋದು. ಓಕೆ, ಅದು ನಿಮ್ಮ ವಯಸ್ಸು 63 ಇದೆ. ಓಕೆ, ಮತ್ತೆ ನಿಮಗೆ ಮೊಣಕಾಲು ನೋವಿದಾವೆ. ಈ ವಯಸ್ಸಿನಲ್ಲಿ ಯೂಶ್ವಲಿ ಮೊಣಕಾಲಿನಲ್ಲಿ ಮೂಳೆ ಸವಿತ ಬಂದಿರುತ್ತೆ, ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಮಾಡಿ. ಓಕೆ, ಈಗ ಸದ್ಯಕ್ಕೆ ಏನು ಹೇಳ್ತೀನಿ ಅಂದರೆ ಕೇಳಕ್ಕೆ ಕುಂದ್ರಬೇಡ್ರಿ, ಚಕ್ಳ ಮುಕ್ಕಳಿ ಹಾಕ್ಕೊಂಡು ಸ್ವಲ್ಪ ದಿನ. ಓಕೆ, ಮತ್ತು ಒಂದು ಸತಿ ಬಂದು ಎಸ್ ಡಿ ಎಮ್ ಅಲ್ಲಿ ಭೇಟಿಯಾಗಿ ನಿಮಗೆ ನೋವು ಕಡಿಮೆ ಮಾಡಲಿಕ್ಕೆ ಏನೇನು ಎಕ್ಸಸೈಸು ಮತ್ತು ಗುಳಿಗೆ ಬೇಕೋ ಅವೆಲ್ಲ ಬರೆದು ಕೊಡ್ತೀವಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಎಸ್ ಡಿ ಎಮ್ ಆರೋಗ್ಯ ಸಂವಾದ. ನಮಸ್ತೆ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಹಲೋ, ಹಲೋ, ಕೇಳಿ, ನಿಮ್ಮ ಪ್ರಶ್ನೆ ಏನು ಕೇಳಿ. ಶಿವಲಿಂಗೇ ಹಿರೇಮಠ ಮಾತಾಡಿದ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಟ್ರಿ. ಹ್ಞೂ, ಸರಿ, ಕೇಳಿ, ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಅಂದ್ರೆ ರೀ, ಮುಂಜಾನೆ ಎದ್ದ ಕುಳ್ಳಿರಿ ಸರ್, ಪಾದದ ಮೇಲೆ ಪಾದ ಭಾಳ ಬಿಗಿ ಬದ್ದಂಗೆ ಹಾಕೋರು ಒಟ್ಟುಕೊಂಡೇ ಎಲ್ಲ ಕರೆಕ್ಟ್. ಬಹುಶಃ ಅದೇನು ಸಮಸ್ಯೆ ಇರ್ಬೋದು ಅಂತ ಡಾಕ್ಟರ್ ಕೇಳ್ತೀನಿ. ಓಕೆ, ನಮಸ್ಕಾರ, ನಾನು ಇಲ್ಲಿ ಡಾಕ್ಟರ್ ನಾಗರಾಜ್ ಮಾತಾಡ್ತಿರೋದು. ನಮಸ್ಕಾರ ಶಿವಲಿಂಗ ಅವರೇ, ಅದು ಬೆಳಗ್ಗೆ ಆದ್ಮೇಲೆ ಪಾದ ಅಡ್ಡಾಡೋಕಿನ ಮುಂಚೆ ಸ್ವಲ್ಪ ಟೈಟ್ ಬಂದಂಗೆ ಆಗುತ್ತಲ್ಲ, ಅಡ್ಡಾಡಿದ್ಮೇಲೆ ಆರಾಮ ಅನ್ಸುತ್ತೆ. ಹ್ಞೂ ರೀ, ಇದು ಸ್ವಲ್ಪ ಪಾದದಲ್ಲಿ ಒಂದು ಪದರ್ ಇರುತ್ತೆ, ಅದು ಬಾವು ಬಂದಿರುತ್ತೆ. ಓಕೆ, ನೀವು ಎಸ್ ಡಿ ಎಮ್ ಬಂದರೆ ಅದಕ್ಕೆ ಪೂರಾ ಒಂದು ಸತಿ ಇನ್ನೊಂದು ಸತಿ ಪರೀಕ್ಷೆ ಮಾಡಿ ನಿಮಗೆ ಏನೇನು ಟ್ರೀಟ್ಮೆಂಟ್ ಬೇಕೋ ಎಲ್ಲ ಬರೆದು ಕೊಡ್ಬೋದು. ಹಾಂ, ನಿಮಗೆ ಅನುಗುಣವಾಗಿ ಏನೇನು ಬೇಕು ಮತ್ತು ಅದು ನೋವನ್ನು ಖಂಡಿತ ಕಡಿಮೆ ಮಾಡ್ಬೋದು. ಓಕೆ, ಓಕೆ, ಥ್ಯಾಂಕ್ ಯು. ಓಕೆ, ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ, ಹಲೋ, ಹಲೋ, ಹಲೋ, ಹಲೋ, ಕೇಳ್ತಾ ಇದೆ, ಹೇಳಿ. ಹಲೋ, ಹಲೋ, ಹಾಂ, ಕೇಳ್ತಾ ಇದೆ, ಹೇಳಿ. ಹಲೋ ರೀ. ಹಾಂ, ಕೇಳಿ, ನಿಮ್ಮ ಪ್ರಶ್ನೆ ಏನು? ಇಲ್ಲಿ ರಾಮದುರ್ಗ ತಾಲೂಕು ಚೆಕ್ ಟಾಕ್ಸಿಂದ ರೀ. ಹ್ಞೂ, ನಮ್ಮ ಮೊಣಕಾಲು ನೋಯ್ತು ರೀ. ಹ್ಞೂ, ಒಂದು ಬಲಗಾಲು ಮೊಣಕಾಲು. ಹ್ಞೂ, ಹಲೋ, ಹಾಂ, ಹಲೋ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ನಾ ಡಾಕ್ಟರ್ ನಾಗರಾಜ್ ಮಾತಾಡ್ತಿರೋದು. ನಿಮ್ಮ ವಯಸ್ಸು ಎಷ್ಟು ನೀವು ಕೇಳ್ಬೋದು? ನಮ್ಗೆ ವಯಸ್ಸು 80 ರೀ ಸರ್. ಹೌದ್ರಿ, ಅದೇ ಈ ವಯಸ್ಸಿನಾಗ ಮೊಣಕಾಲು ಸೌಕಳಿ ಬಂದಿರ್ತಾವ್ರಿ. ಹ್ಞೂ, ಈಗ ಸದ್ಯಕ್ಕೆ ಏನು ಹೇಳ್ತೀನಿ ಅಂದರೆ ಕೆಳಕ್ಕೆ ಕುಂದ್ರದು ಚಕ್ಳ ಮುಗಳಿ ಹಾಕೊಂಡು ಕುಂದ್ರದು ಬಂದ್ ಮಾಡ್ರಿ ಸದ್ಯಕ್ಕೆ. ಓಕೆ, ಹಾಂ, ನೋವು ಎಷ್ಟೋ ಪಾಡಿರುತ್ತೆ. ಮತ್ತು ಉಳಿದಿದ್ದೇನು ಟ್ರೀಟ್ಮೆಂಟು ಎಕ್ಸಸೈಸು ಗುಳಿಗೆಗೆ ಏನಿದೆ ಎಸ್ ಡಿ ಎಮ್ ಒಂದ್ಸತಿ ಬಂದು ಖಂಡಿತ ಭೇಟಿ ಕೊಡಿ, ಎಲ್ಲ ನೋವು ಎಲ್ಲ ಕಡಿಮೆ ಮಾಡಿ ಕೊಡ್ತೀವಿ. ಓಕೆ, ಕುರ್ಚಿ ಮೇಲೆ ಕುಂದ್ರಬೋದು. ಓಕೆ, ನೆಲದ ಮೇಲೆ ಕುಂದ್ರಬೇಡಿ, ಚಕ್ಳ ಮುಗಳಿ ಹಾಕೊಂಡು ಕುಂದ್ರಬೇಡಿ, ಕಾಲ್ ಮೇಲೆ ಕಾಲು ಹಾಕೊಂಡು ಕುಂದ್ರಬೇಡಿ. ಓಕೆ, ಓಕೆ, ಇಷ್ಟು ಮಾಡ್ರಿ, ಎಷ್ಟು ಪಾಡ ಅನಿಸುತ್ತೆ ನಿಮಗೆ. ಓಕೆ, ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ, ಹಲೋ, ಹಲೋ, ಹಲೋ, ಕೇಳ್ತಾ, ಹಲೋ, ಯಾರು ಮಾತಾಡೋದು? ಹಲೋ, ಹಲೋ, ಕೇಳ್ತಾ ಇದೆ, ಹೇಳಿ, ಯಾರು ಮಾತಾಡೋದು? ಡಾಕ್ಟರ್ ನಾಗರಾಜ್ ಸಾಹೇಬ್ರ ಏನ್ರಿ? ಹಾಂ, ಡಾಕ್ಟರ್ ನಾಗರಾಜ್ ಇದ್ದಾರೆ, ಮಾತಾಡ್ತಾರೆ ನಿಮ್ಮ ಹತ್ರ. ನಮಸ್ಕಾರ, ನಾ ಐನಾಪುರ ಮುರುಗಪ್ಪ ಮರಗ ಮಾತಾಡಿದ್ರಿ. ಹ್ಞೂ, ನಮ್ಮ ಮಿಸ್ಸೆಸ್ ಎರಡು ಮೊಣಕಾಲು ನೋವಾಗ್ಯಾವ್ರಿ. ಹ್ಞೂನ್ರಿ, ಅದಕ್ಕೆ ಏನು ಪ್ರಯೋಜನ ಮಾಡ್ಬೇಕ್ರಿ ನೀವು ಹೇಳ್ರಿ. ನಿಮ್ಮ ಮಿಸ್ಸೆಸ್ ವಯಸ್ಸು ಎಷ್ಟೈತ್ರಿ? ವಯಸ್ಸು 55 ರೀ. 55 ಐತ್ರಿ, ಓಕೆ. 55 ಇದೆ ಅಂದರೆ ಅಣ್ಣ ನೋಡ್ರಿ, ಅವರಿಗೆ ಮೊಣಕಾಲು ಸೌಕಳಿ ಬಂದಿರೋ ಥರ ಇದೆ, ಕೆಲಸ ಮಾಡಿ ಮಾಡಿ ಇಷ್ಟು ವರ್ಷ. ಹಾಂ, ಸೊ ಆದಷ್ಟು ಅವರಿಗೆ ಈಗ ಕೆಳಕ್ಕೆ ಕುಂತು ಅಡುಗೆ ಮಾಡೋದು ಮತ್ತು ಪಾತ್ರೆ ತಿಕ್ಕೋದು ಇವೆಲ್ಲ ಸ್ವಲ್ಪ ದಿನ ಬಂದ್ ಮಾಡಿದರೆ ಅವ್ರಿಗೆ ನೋವು ಕಡಿಮೆ ಅನಿಸುತ್ತೆ. ಓಕೆ, ಮತ್ತು ಉಳಿದಿದ್ದೇನು ಟ್ರೀಟ್ಮೆಂಟ್, ಪೂರಾ ಟ್ರೀಟ್ಮೆಂಟ್ಗಾಗಿ ನೀವು ಎಸ್ ಡಿ ಎಮ್ ಎನಿ ಟೈಮ್ ಬರ್ಬೋದು, ಅಲ್ಲಿ ನಿಮಗೆ ಖಂಡಿತ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಗೈಡೆನ್ಸ್ ಮಾಡಿ ಹೇಳ್ತಾರೆ ನೋವು ಹೇಗೆ ಕಡಿಮೆ ಮಾಡೋದು ಎಲ್ಲ. ಓಕೆ, ಯಾವ್ದು ಬರ್ಬೇಕ್ರಿ ಸರ್? ಎಸ್ ಡಿ ಎಮ್ ಧಾರವಾಡ. ಸಂಡೇ ಒಂದು ಬಿಟ್ಟು ಯಾವ ವಾರ ಬೇಕಾದರೂ ಬರ್ರಿ, 9-5 ಗಂಟೆ ಒಳಗೆ. ಓಕೆ, ಧಾರವಾಡ ರೀ? ಧಾರವಾಡ, ಎಸ್ ಡಿ ಎಮ್ ಧಾರವಾಡ. ಓಕೆ, ಆಯಿತು ಸರ್. ಓಕೆ, ಥ್ಯಾಂಕ್ ಯು. ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ ಸರ್. ಹಲೋ, ಹೇಳ್ರಿ, ಯಾರು ಮಾತಾಡೋದು? ಗದಗ್ನಲ್ಲಿದ್ದಾರೆ, ಪ್ರಕಾಶ್ ಅಂತ ಹೇಳಿ ಸರ. ಕೇಳ್ರಿ ಪ್ರಕಾಶ್, ನಿಮ್ಮ ಪ್ರಶ್ನೆ ಏನು? ನಮ್ಮ ಎದಿ ಒಳಗೆ ನೋಡ್ರಿ, ಎದಿ ಏನಾಗತ್ತೆ ರೀ, ಇನ್ನೊಮ್ಮೆ ಹೇಳ್ರಿ. ಎದಿ ಒಳಗೆ ಎದಿ ಏನೈತಲ್ರಿ, ಎದಿ ಹಾಟ್. ಹ್ಞೂನ್ರಿ, ಅಲ್ಲೇ ಒತ್ತಿ ಹಂಗಾರೆ ಒತ್ಕೋಬೇಕು ಅನ್ಸುತ್ತ ಕೈಲಿ. ಹಾಂ ಹಾಂ ಹಾಂ, ಓಕೆ, ನೋಡ್ರಿ, ಎದಿ ನೋವಿಗೆ ತುಂಬಾ ಕಾರಣಗಳು ಇರ್ತವೆ, ಅದು ಎಸಿಡಿಟಿನೂ ಆಗಿರ್ಬೋದು ಇಲ್ಲ ಹಾರ್ಟಿನ ಸ್ವಲ್ಪ ತೊಂದರೆ ಇದ್ರೂ ಆಗಿರ್ಬೋದು, ಆದ್ರೆ ಆತರ ಏನ್ ಹೆದರುದು ಅವಶ್ಯ ಇಲ್ಲ. ಓಕೆ, ನಿಮಗೆ ಉಸಿರಾಟದ ತೊಂದರೆ ಆ ಥರ ಏನಿಲ್ಲ ಅಂದರೆ ಅದು ಖಂಡಿತ ಹಾರ್ಟಿನ ತೊಂದರೆ ಇರೋದು ಕಡಿಮೆ ಚಾನ್ಸ್. ಆದ್ರೂ ಆ ಜಾಗೃತಿಗಾಗಿ ನೀವು ಒಂದ್ಸತಿ ಬಂದು ಪೂರಾ ಪರೀಕ್ಷೆ ಮಾಡಿಸ್ಬೇಕು, ಎದೆದು ಮತ್ತು ಇ ಸಿ ಜಿ ಎಲ್ಲ ಮಾಡಿ ನಿಮ್ಮ ಹಾರ್ಟಿನಲ್ಲಿ ಫಸ್ಟ್ ಹಾರ್ಟಿನ ಏನು ತೊಂದರೆ ಇಲ್ಲ ಅದನ್ನು ಕ್ಲಿಯರಿಫೈ ಮಾಡ್ಕೋಬೇಕು. ಆಮೇಲೆ ಉಳಿದಿದ್ದ ಆ್ಯಸಿಡಿಟಿ ತೊಂದರೆ ಅನಿಸಿದ್ರೆ ಗುಳಿಗೆ ಎಲ್ಲ ಬರ್ದು ಕೊಡ್ತಾರೆ. ಹ್ಞೂ ಹಲೋ ಸರ್, ಹ್ಞೂ ಇ ಸಿ ಜಿ ಚೆಕ್ ಮಾಡ್ತೀನಿ ರೀ ಜಿಲ್ಲಾ ಆಸ್ಪತ್ರೆ ಒಳಗೆ ಏನಿಲ್ಲ ಅಂತ ಹೇಳ್ರಿ ಅವರು. ಹ್ಞೂ ಅವ್ರು ಸಂದಸ ಕ್ಲಿಯರ್ ಆಗೋದಂಗ್ರಿ ಅಂದೆ. ಹ್ಞೂ ಓಕೆ, ಒಂದ್ಸತಿ ಬರ್ರಿ ನೀವು ಎಸ್ ಡಿ ಎಮ್ಗೆ, ಪೂರಾ ನಿಮ್ಮ ಪೂರಾ ಬಾಡಿ ಚೆಕಪ್ ಮಾಡಿ ಏನೇನು ತೊಂದರೆ ಇದಾವೆ ಎಲ್ಲದಕ್ಕೂ ಮಾತ್ರೆ ಮತ್ತು ಔಷಧಿ ಬರ್ದು ಕೊಡ್ತೀವಿ. ಓಕೆ ಓಕೆ, ನಮಸ್ತೆ ಸರ್. ಹಾಂ, ಥ್ಯಾಂಕ್ ಯು. ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ ಹಲೋ, ಯಾರು ಮಾತಾಡೋದು? ಮಂಜುನಾಥ್ ನಾಡೇರ್ ಅಂತ, ಹಳೆಯಿಂದ. ಹ್ಞೂ, ಕೇಳಿ ನಿಮ್ಮ ಪ್ರಶ್ನೆ ಏನು? ಈಗಾಗಲೇ ಮಾಹಿತಿ ಹೇಳಿದ್ರು ಮಂಜುನಾಥ್, ನೀವು ರೇಡಿಯೋ ಕೇಳಿಲ್ಲ ಅನ್ನಿಸ್ತದೆ. ಹಲೋ ಹೇಳಿ ಹೇಳಿ ಹೇಳಿ, ಏನು ಮಾಹಿತಿ ಬೇಕು ಹೇಳಿ. ನಿಮ್ಮ ಸಂಕ್ಷಿಪ್ತ ಮಾಹಿತಿ ಬೇಕಾಯ್ತು ನನಗೆ, ಅದಕ್ಕೆ ಎದ್ರ ಬಗ್ಗೆ ಅಂದ್ರೆ ಇವತ್ತಿನ ವಿಷಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾಯ್ತು. ಹೌದಾ, ಈಗ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇವೆ. ಅಸ್ಥಿರಂಧ್ರತೆ ಅಂದರೆ ಎಲುಬು ಪೊಳ್ಳಾಗ್ತವೆ ಮತ್ತು ಮುರಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದು ವಯಸ್ಸಾದವರಲ್ಲಿ ಮತ್ತು ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇಷ್ಟಂತರೂ ಸದ್ಯಕ್ಕೆ ಸಂಕ್ಷಿಪ್ತ. ಓಕೆ, ಎಷ್ಟೇ ಆರೋಗ್ಯ ಸಂವಾದ. ಸರ್ ನಮಸ್ಕಾರ ಸರ್, ನಾವು ಇಲ್ಲಿ ಕುಸ್ತಿ ತಾಲೂಕು ಹೊಸಳ್ಳಿಯಿಂದ ಸರ್. ಯಾರು ಮಾತಾಡೋದು? ನಾವು ಮುಡುಕಪ್ಪ ಅಂತ ಹೇಳಿ ಸರ್. ಕೇಳಿ ನಿಮ್ಮ ಪ್ರಶ್ನೆ ಏನು ಮುಡುಕಪ್ಪ? ಸರ್ ನಮ್ದು ಒಂದು ತಿಂಗಳ ಸರ್ ಈಗ ಪಾದದ ಮೇಲೆ ಬಾವು ಬರಕತ್ತಿತ್ರಿ. ಅದನ್ನ ತೋರಿಸ್ಕೊಂಡಿ ಸರ್, ಪ್ಲಾಸ್ಟರ್ ಹಾಕ್ಸ್ಕೊಂಡಿನಿ 20 ದಿನ, ಅದು ಕಮ್ಮಿ ಆಗಿಲ್ಲ ಸರ್. ನಾನು ಏನು ಅದನ್ನೇನು ಇದು ಮಾಡ್ತಾ ಸರ್, ಏನು ಪ್ರಶ್ನೆ ಆಗಿಲ್ಲ ಏನಾಗಿಲ್ಲ. ಡಾಕ್ಟರ್ ಮಾತಾಡ್ತಾರ. ಓಕೆ, ನಮಸ್ಕಾರ. ಎಲ್ಲಿ ಬಾವು ಬರ್ತಿದೆ ಅಂದ್ರಿ? 20 ದಿನ ಮಗ್ಳ ಬಳ್ಳಿ ಕೆಲಸ. ಓಕೆ, ಬಳ್ಳಲ್ಲಿ ಬಾವು ಬರ್ತಾ ಇದೆಯಾ? ಬಳ್ಳಿ ಇಲ್ಲ ಸರ್, ಬಳ್ಳ ಬಳ್ಳಿ ಹಿಂದ್ಗಡೆ ಅಂತ ಅಲ್ಲ ಸರ್. ಹೌದಾ, ಅದು ನೀವು ನೋಡ್ರಿ, ನಾವು ಒಂದ್ಸತಿ ಅದು ಎಕ್ಸ್ರೇ ನೋಡಬೇಕು, ಒಂದ್ಸತಿ ನಿಮ್ಮ ಕಾಲನ್ನು ಪರೀಕ್ಷೆ ಮಾಡಬೇಕು ಅಂದರೆ ನಾವು ಹೇಳ್ಬೋದು ಕಣಖಂಡಿತವಾಗಿ ಇಲ್ಲಿ ಏನು ಏನಾಗ್ತಿದೆ, ಎದಕ್ಕೆ ಬಾವು ಬರ್ತಾ ಇದೆ ಅಂತ ಹೇಳಿ. ಹ್ಞೂ ಸರ್. ಓಕೆ, ಹಾಗೆ ಬರೀ ಹೇಳೋದು ಕರೆಕ್ಟ್ ಆಗೋದಿಲ್ಲಲ್ಲ. ಓಕೆ ಸರ್, ಬರ್ರಿ ಎಸ್ ಡಿ ಎಮ್ ಯಾವಾಗಾದರೂ ಬರ್ರಿ. ನಾವು ಡಾಕ್ಟರ್ ನಾಗರಾಜ್ ಅಂತ ಇರ್ತೀವಿ. ನಾನು ಬೇಕಾದರೆ ಬುಧವಾರ ಮತ್ತು ಶನಿವಾರ ಸಿಗ್ತೀನಿ, ಬಾಕಿ ದಿನಗಳು ಬಂದರೂ ನಿಮಗೆಲ್ಲ ಒಳ್ಳೆ ಡಾಕ್ಟರ್ಗಳೆಲ್ಲರೂ ಸಿಗ್ತಾರೆ ಮತ್ತು ಫುಲ್ ಸರ್ವಿಸ್ ಸಿಗುತ್ತೆ ನಿಮಗೆ. ಓಕೆ, ಹಾಂ ಬರ್ರಿ. ಹಂಗಂದರೆ ಬುಧವಾರ ಮತ್ತು ಶನಿವಾರ ನಾನು ನಿಮಗೆ ಖಂಡಿತ ಸಿಗ್ತೀನಿ. ಓಕೆ, 9-5 ಗಂಟೆ ಒಳಗೆ. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ ಸರ್. ಹಲೋ ಹೇಳಿ, ಯಾರು ಮಾತಾಡೋದು? ಸರ್ ಮದರಕಂಡಿ, ಇದು ಜಮಖಂಡಿ ತಾಲೂಕಿನಿಂದ ಮದರಕಂಡಿ ಗ್ರಾಮದಿಂದ ಮಾತಾಡ ಸರ್. ತಮ್ಮ ಹೆಸರು? ಸಿದ್ದಬೀರ್ ಅಂತ ಸರ್. ಕೇಳಿ ನಿಮ್ಮ ಪ್ರಶ್ನೆ ಏನು? ಸರ್ ನಮ್ಮ ತಾಯಿಯವ್ರಿಗೆ ಮೊಣಕಾಲಿನಲ್ಲಿ ಬಹಳಷ್ಟು ಪೇನ್ ಇದೆ ಸರ್. ಅದಕ್ಕಾಗಿ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಈಗಾಗಲೇ ದವಾಖಾನೆಗೆ ತೋರಿಸಿ ಸರ್. ಡಾಕ್ಟರ್ ಮಾತಾಡ್ತಾರೆ ಮಾತ್ರ. ಓಕೆ, ನಮಸ್ಕಾರ. ಹೇಳಿ ಸರ್. ಹಾಂ ಅದೇ, ಅದು ಅವ್ರಿಗೆ ಏನು ಬರೀ ಮೊಣಕಾಲು ನೋವು ಇದೆಯಾ, ಬೆನ್ನು ನೋವು ಇದೆಯಾ? ಸರ್ ಬೆನ್ನು ನೋವು ಇದೆ ಸರ್. ಅಂದರೆ ಅವರು ಅದೇ ಈಗ ಇವತ್ತೇನು ವಿಷಯ ಬಗ್ಗೆ ಮಾತಾಡಿದ್ವಲ್ಲ, ಅವ್ರಿಗೆ ಪಕ್ಕಾ ಅದು ಅಸ್ಥಿರಂಧ್ರತೆ ಇರುತ್ತೆ, ಅದರ ಕೂಡ ಅದರ ಜೊತೆಗೆ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋ ರೋಗನೂ ಇರುತ್ತೆ ಮೊಣಕಾಲಲ್ಲಿ. ಓಕೆ, ಹಾಂ ಈ ರೋಗದಲ್ಲಿ ಏನಾಗುತ್ತೆ, ಮೊಣಕಾಲುಗಳಲ್ಲಿ ಚಿಪ್ಪೆ ಎಲ್ಲ ಸೌದ್ ಬಿಡ್ತವೆ. ಹಾಂ, ಮತ್ತು ಅಸ್ಥಿರಂಧ್ರತೆಯಿಂದ ಬೆನ್ಮೂಳೆ ಪೂರಾ ವೀಕ್ ಆಗಿರುತ್ತೆ. ಸೊ ಅವ್ರು ಭಾರ ಹೊರಲಿಕ್ಕೆ ಆಗೋದಿಲ್ಲ ಅವ್ರ ಬೆನ್ನಿಗೆ, ಸೊ ಅದು ನೋವು ಕೊಡುತ್ತೆ. ಓಕೆ, ಸೊ ಇದಕ್ಕೆ ಎರಡಕ್ಕೂ ಟ್ರೀಟ್ಮೆಂಟ್ ಇದೆ ಮತ್ತು ಅವ್ರ ಜೀವನನ ಎಷ್ಟೋ ಬೆಟರ್ ಮಾಡ್ಬೋದು ಅವ್ರ ನೋವೆಲ್ಲ ಕಡಿಮೆ ಮಾಡಿ. ಓಕೆ, ನೀವು ಖಂಡಿತ ಅವ್ರನ್ನ ಎಸ್ ಡಿ ಎಮ್ ಕರ್ಕೊಂಬಂದರೆ ನಾವು ಪಕ್ಕ ಅವರಿಗೆ ಗುಳಿಗೆ ಮಾತ್ರೆ ಎಲ್ಲ ಕೊಟ್ಟು ಮತ್ತು ಅವ್ರಿಗೆ ಒಂದು ಬೇರೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಕಳಿಸಿ ಅವ್ರ ಜೀವನ ಇನ್ನಷ್ಟು ಖುಷಿಯಾಗಿರೋ ಹಾಗೆ ಮಾಡ್ಬೋದು. ಓಕೆ ಓಕೆ ಓಕೆ ಸರ್. ಓಕೆ, ಖಂಡಿತ ಬನ್ನಿ, ಒಂದ್ಸತಿ ವಿಸಿಟ್ ಕೊಡಿ, ಎಲ್ಲ ಆರಾಮಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಎಸ್ ಡಿ ಎಮ್ ಆರೋಗ್ಯ ಸಂವಾದ. ಹಲೋ ಹಲೋ, ಯಾರು ಮಾತಾಡೋದು? ನಮಸ್ತೆ ಸರ್. ನಮಸ್ತೆ. ಹಲೋ ನಮಸ್ತೆ. ಹಲೋ, ಹಾಂ ಕೇಳ್ತಾ ಇದೆ, ಹೇಳಿ. ಹಾಂ ನಾನು ಹಾವೇರಿಂದ ಮಾತಾಡ್ತೇನೆ, ಕಸ್ತೂರಮ್ಮ ಅಂತ ಹೇಳಿ. ಹಾಂ ಕೇಳಿ, ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಅಂದರೆ ನನಗಂತೂ ಮೊಣಕಾಲು ನೋವು ಬಳಸ್ಕೊಂಡಿದ್ದು ಸ್ವಲ್ಪ ನೋವು ಇದ್ದಾವೆ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆ ಅಂತ ಒಂದು ಪ್ರಶ್ನೆ. ಬಿಟ್ಟರೆ ನಿಮ್ಮ ಎಸ್ ಟಿ ಎಮ್ಗೆ ಬರೋದಾದರೆ ಔಷಧಿಗಳು ಇದಾವೆ ಅಂತ ಅದು ಹೆಂಗೆ ಬರಬೇಕು, ಅದು ಸ್ವಲ್ಪ ಸಮಸ್ಯೆ ನನಗೆ. ಅದ್ರಲ್ಲಿ ನಾನು ಬ್ಲೈಂಡ್ ಇದ್ದೇನೆ, ಆಮೇಲೆ ನನಗೆ ಸ್ವಲ್ಪ ಕಿವಿನೂ ಕೇಳೋದಿಲ್ಲ, ಹೀಗಾಗಿ ಸ್ವಲ್ಪ ಅದು ಹೆಂಗೆ ಬರಬೇಕು, ಅದು ಭಾಳ ಸಮಸ್ಯೆ ಆಗ್ತದೆ. ಅದಕ್ಕೆ ಅಲ್ಲಿ ನಿಯಮಗಳು ಏನು ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ನೀವು ಬ್ಲೈಂಡ್ ಇದ್ದೀರಿ ಅಂತ ಹೇಳಿದ್ರಿ, ನಿಮ್ಮ ಜೊತೆ ಯಾರಾದರೂ ಬರಬೇಕಾಗ್ತದೆ, ಬರ್ತಾರಲ್ವಾ? ಸರಿ, ಡಾಕ್ಟರ್ ಮಾತಾಡ್ತಾರೆ ನಿಮ್ಮ ಹತ್ರ ಈಗ. ನಮಸ್ಕಾರಮ್ಮ, ನೀವು ಬರ್ಬೋದಮ್ಮ, ಎಸ್ ಡಿ ಎಂ ಬರ್ಬೋದು ಖಂಡಿತ, ಯಾವ ದಿನ ಬೇಕಾದರೂ ಬರ್ಬೋದು. ಸಂಡೇ ಒಂದು ದಿನ ಹೊರತಾಗಿ 9-5 ಗಂಟೆ ನಿಮ್ಗೆ ಯಾವಾಗ ಬೇಕಾದರೂ ನೋಡ್ತೀವಿ. ಓಕೆ, ಆದ್ರೆ ಅಲ್ಲಿ ನೇಮ ಬೇಕು ನಮ್ಗೆ, ನೇಮ ಹೆಂಗ್, ಯಾಕಂದ್ರೆ ಏನೇನೋ ಇಲ್ಲಿ ಹೋಗಿ ಬಂದ್ರೆ ಏನೇನೋ ಹೇಳ್ತಾರೆ, ನಂಗೆ ಯಾವ್ದೇ ಭಯ. ಅದೇ ಹೇಳ್ತೀನಿ ಕೇಳ್ರಿ, ನೇಮನೇ ಹೇಳ್ತೀನಿ. ಅಲ್ಲಿ ಬಂದ್ಮೇಲೆ ನಿಮ್ಮ ಹೆಸರು ಡೀಟೇಲ್ಸು, ಆಧಾರ್ ಕಾರ್ಡ್ದು ಒಂದು ಚೀಟಿ ಕೊಟ್ಟು ಇದು ಮಾಡಬೇಕಮ್ಮ, ನಿಮ್ಮ ಹೆಸರಲ್ಲಿ ಒಂದು ಚೀಟಿ ಮಾಡಿಸ್ಬೇಕು. ಅದಕ್ಕೆ ಕೇವಲ 30 ರೂಪಾಯಿ ಇರುತ್ತೆ. ಓಕೆ, ಆ 30 ರೂಪಾಯಲ್ಲಿ ನೀವು ಹೇಳಬೇಕು ಅವ್ರಿಗೆ, ತಿಳಿಸ್ಬೇಕು ನಾವು ಎಲ್ ಬಿನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸ್ಬೇಕಂತ, ಅವರು ನಿಮಗೆ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಓಕೆ, ಅದೇ 30 ರೂಪಾಯಲ್ಲಿ ನೀವು ಬೇಕೇ ಬೇರೆ ಯಾರಾದ್ರೂ ಯಾವ ಡಾಕ್ಟರ್ಗೆ ಬೇಕಾದರೂ, ಕಣ್ಣು ಕಿವಿ ಇಲ್ಲ ಮೆಡಿಸಿನ್ ಡಾಕ್ಟರ್, ಅವರಿಗೆ ಎಲ್ಲರಿಗೂ ಬರೀ 30 ರೂಪಾಯಲ್ಲಿ ಮಾತ್ರ ಎಲ್ಲ ಡಾಕ್ಟರ್ಗೂ ನೀವು ತೋರಿಸ್ಕೊಂಡು ಹೋಗ್ಬೋದು. ಓಕೆ ಓಕೆ, ಆ ಥರ ಎಲ್ಲ 30 ರೂಪಾಯಲ್ಲಿ ಆಗುತ್ತೆ. ತುಂಬ ಒಳ್ಳೆ ಇದು ಅಮ್ಮ, ನೀವು ಬರ್ರಿ ಒಂದು ಸತಿ, ನೀವೇ ನೋಡ್ರಿ ನಿಮ್ಮ ಕಣ್ಣಾರೆ, ಬೇರೆಯವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಓಕೆ, ಯಾಕಂದ್ರೆ ಇಲ್ಲಿ ಹೋಗಿ ಬಂದ್ರೆ ಅದು ಏನೇನೋ ಹೇಳ್ತಾರೆ, ಅದಕ್ಕೆ ನನಗೆ ಒಂದ್ ಸತಿನು ಬಂದಿಲ್ಲ ನಾನು, ಅದಕ್ಕೆ ಅದಕ್ಕೆ ಭಯ ಸರ್ ನನಗೆ, ಹಂಗೇನಿಲ್ಲ ಜೀವನ ಬಾಳಿದ ಅಂತ ಯಾಕೆ ಹೋಗ್ಬೇಕು ಅಂತ ಹಿಂಗೊಂದು ನನಗೆ ಹೆದರಿಕೆ ಸರ್. ಇಲ್ಲಮ್ಮ, ತುಂಬ ಚೆನ್ನಾಗಿದೆ, ನೀವು ಬನ್ನಿ, ನಿಮಗೆ ಖಂಡಿತ ಚಲೋ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ರೀತಿಯಿಂದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಓಕೆ, ಬರ್ರಿಮ್ಮ. ಓಕೆ, ಥ್ಯಾಂಕ್ ಯು. ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ, ಹಲೋ, ಕೇಳಿ. ನಮಸ್ಕಾರ, ಯಾರು ಮಾತಾಡೋದು? ಹಲೋ, ಮಣ್ಕಾಲ್ ಬಾಳ ನೋಯ್ತಿರ್ರಿ, ಬಲಗಾಲ. ಡಾಕ್ಟರ್ ಮಾತಾಡ್ತಾರ? ಹೌದ್ರಿ, ನಮಸ್ಕಾರ ರೀ, ನಾನು ಡಾಕ್ಟರ್ ನಾಗರಾಜ್ ಮಾತಾಡ್ತಿರೋದು. ಹೌದ್ರಿ, ಏನಾದ್ರೂ ಪೆಟ್ಟು ಏನಾದ್ರು ಬಿದ್ದಿತ್ತೇನ್ರಿ? ಏನಿಲ್ರಿ. ಏನಿಲ್ರಿ. ಓಕೆ, ನಿಮ್ಮ ವಯಸ್ಸು ಎಷ್ಟಂತ ಕೇಳ್ಬೋದಾ? 70 ರೀ. 70 ರೀ. ಓಕೆ, ನಮಸ್ಕಾರ. ಅದು ಏನಾಗಿರುತ್ತೆ ಅಂದರೆ, ಆ ವಯಸ್ಸಿನಲ್ಲಿ ಯೂಶ್ವಲಿ ಮೊಣಕಾಲೆಲ್ಲ ಇದು ಸೌಕಳಿ ಬಂದಿರ್ತವೆ. ಓಕೆ, ಇದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ, ಸೌಕಳಿ ಬರೋದಕ್ಕೆ, ಮೂಳೆ ಸವಿತ. ಸೊ ಅದಕ್ಕೇನು ಸದ್ಯಕ್ಕೆ ಟ್ರೀಟ್ಮೆಂಟ್ ಏನಂದರೆ, ಸ್ವಲ್ಪ ವ್ಯಾಯಾಮಗಳಿರುತ್ತೆ, ಸ್ಪೆಷಲ್ ಡಾಕ್ಟರ್ ವ್ಯಾಯಾಮ ಹೇಳ್ತಾರೆ, ಅದನ್ನು ಮಾಡಬೇಕು. ಮತ್ತು ಅದಕ್ಕೆ ಮಾತ್ರೆ ಎಲ್ಲ ಇಂದ ಪೇನ್ ಕಂಟ್ರೋಲ್ ಮಾಡ್ಬೋದು. ಮತ್ತು ಈಗ ಸದ್ಯಕ್ಕೆ ಏನು ಹೇಳಬೇಕಂದ್ರೆ, ಕೆಳಕ್ಕೆ ಕುಂದರಬೇಡಿ ಅಷ್ಟೇ. ಓಕೆ, ಕೆಳಕ್ಕೆ ಕುಂದ್ರದ್ದು ಬಂದ್ ಮಾಡಿರಿ. ಮತ್ತು ಬೇಕಾ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾದಾಗ ಎಸ್ ಡಿ ಎಂ ಬಂದು ನೀವು ಯಾವುದೇ ದಿನ ಬಂದು ತೋರಿಸ್ಬೋದು. ಓಕೆ, ತಿಂಗಳಾದ್ರಿ ಈಗ ಬರ್ರಿ, ಬರ್ರಿ, ನಿಮಗೆ ಖಂಡಿತ ನೋವು ಕಡಿಮೆ ಮಾಡಿಕೊಡ್ತೀವಿ. ಓಕೆ, ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸಾಕಷ್ಟು ಕರೆಗಳು ಇನ್ನೂ ಬರಲಿಕ್ಕತ್ತಾವ, ಆದರೆ ಸಮಯ ಮೀರ್ತಾ ಇದೆ. ಓಕೆ, ಕೆಳಗರೆ, ಇವತ್ತಿನ ವಿಷಯ ಅಸ್ಥಿರಂಧ್ರತೆ ಅಥವಾ ಆಸ್ಟಿಯೋಪೊರೋಸಿಸ್ ಆಗಿತ್ತು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಿದವರು ಡಾಕ್ಟರ್ ನಾಗರಾಜ್ ಉಮಚಗಿ. ಬುಧವಾರ ಮತ್ತು ಶನಿವಾರ ನಿಮ್ಮ ಸೇವೆಗೆ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0834-7-7-8-20 ಮತ್ತು ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-7-7-7-7. ಇನ್ನು ಗಮನಿಸಿ ಈ ವಾರದ ಪ್ರಶ್ನೆ. ಅಸ್ಥಿರಂಧ್ರತೆಯಿಂದ ಆಗುವ ಫ್ರ್ಯಾಕ್ಚರ್ ಸಾಮಾನ್ಯವಾಗಿ ಯಾವ ಭಾಗದಲ್ಲಿ ಆಗುತ್ತದೆ? ಪ್ರಶ್ನೆ ಇನ್ನೊಂದು ಸಾರಿ. ಅಸ್ಥಿರಂಧ್ರತೆಯಿಂದ ಆಗುವ ಫ್ರ್ಯಾಕ್ಚರ್ ಸಾಮಾನ್ಯವಾಗಿ ಯಾವ ಭಾಗದಲ್ಲಿ ಆಗುತ್ತದೆ? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಮೆಡಿಕಲ್ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 5x00009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತೆ. ಇನ್ನು ಸೆಪ್ಟೆಂಬರ್ 27ರಂದು ಕೇಳಿದ ಪ್ರಶ್ನೆ. ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಕಾಯಿಲೆಗೆ ಯಶಸ್ವಿ ಚಿಕಿತ್ಸೆ ಏನು? ಇದಕ್ಕೆ ಸರಿಯಾದ ಉತ್ತರ, ಶ್ವಾಸಸ್ತಂಭನ ಕಾಯಿಲೆಯನ್ನು ಸಿಪ್ಯಾಪ್ ಪ್ರತಿಬಂಧಕವನ್ನು ಉಪಯೋಗಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಈ ವಿಧದಲ್ಲಿ ಉಸಿರಾಡುವ ಗಾಳಿಯ ಒತ್ತಡವು ನಿರಂತರವಾಗಿ ಮತ್ತು ಸರಾಗವಾಗಿ ಸಾಗುತ್ತದೆ. ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಚಂದ್ರಪ್ಪ ಹನುಮಂತಪ್ಪ ನಡ್ಲೆವರ್, ಪೋಸ್ಟ್ ಚಿನ್ನಮುಳಗುಂದ, ತಾಲೂಕು ಹಿರೇಕೆರೂರು, ಜಿಲ್ಲೆ ಹಾವೇರಿ. ಚಂದ್ರಪ್ಪ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗುತ್ತೆ. ಇನ್ನು ಗಮನಿಸಿ ಮುಂದಿನ ವಾರದ ವಿಷಯ, ಪೂರ್ವ ಅವಧಿ ಜನಿಸಿದ ಮಕ್ಕಳ ರೆಟಿನೋಪತಿ. ಈ ವಿಷಯವಾಗಿ ನಿಮ್ಮೊಂದಿಗೆ ಚರ್ಚೆಯಲ್ಲಿ ಇಲ್ಲಿದ್ದಾರೆ ಡಾಕ್ಟರ್ ವಿಶಾಲಾಕ್ಷಿಯವರು, ಕಣ್ಣಿನ ತಜ್ಞರು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ನಾಗರಾಜ್ ಉಮಚಿಗೆಯವರಿಗೆ, ಹಾಗೆಯೇ ಪ್ರಶ್ನೆಗಳ ಮುಖಾಂತರ ಸಕ್ರಿಯವಾಗಿ ಭಾಗವಹಿಸಿದ ತಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಸ್ಥಿರಂಧ್ರತೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಇದುವರೆಗೆ ನೇರವಾಗಿ ಉತ್ತರಿಸಿದವರು ಡಾ